ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ. ಆಕಾಶವಾಣಿ ಕಾರವಾರ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ಭೀಷ್ಮಾರ್ಜುನ, ಭಾಗವತರು ಕೆಜೆ ಗಣೇಶ ಕಿದ್ಯೂರು, ಮದ್ದಳೆ ಕೆಜೆ ಕೃಷ್ಣ ಕಿದ್ಯೂರು, ಚಂಡೆ ಅಜಿತ್ ಕುಮಾರ್ ಉಪ್ಪೆಟ್ಟು, ಶ್ರುತಿ ಕೆಜೆ ಸುಧೀಂದ್ರ ಕಿದ್ಯೂರು. ಕೇಳಿ ಭೀಷ್ಮಾರ್ಜುನ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಪುರ ಕಡ್ಕದೀತ ಗಿಡ ಗಿಡ ಚಾರು ಬಾರ ಕನ್ಯಾಪುರ ವರ ನಿಲಯ ಕಂಡು ಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಕಂಡು ಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಸಾರ ಕಪಿತ ಬಲೋ ರಸ ಪುಂಜಕ ಸಾರ ಕಪಿತ ತಪಲೋರಸ ಭುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ಸಾರ ಕಪಿತ ಪಲೋರಸ ಭುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ಸಾರ ಕಪಿತ ಪಲೋರಸ ಭುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ಸಕಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಮುರಹರನ ನೋಡಿ ನಗುತ ಗಾಂಗೆ ಶರಣರ ಪೊರೆಯೋವರ ಶರಣರ ಪೊರೆಯುವರ ಮುರಹರ ನೋಡಿ ನಗುತ ಗಾಂಗೆಯನೋ ಶರಣರ ಪೊರೆಯುವರೆ Thank you. ಶರಣ ರೋರೆಯೋವರೆ ನಿರತ ವ್ಯಾಮೋಹ ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ಎನ್ನುತ್ತಾಗ ಬೆಳಿದನೋ ಎನ್ನುತ್ತಾಗ ಬೆಳಿದನೋ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ಎನ್ನುತ್ತಾಗ ಬೆಳಿದನು ಎನ್ನುತ್ತಾಗ ಬೆಳಿದನೋ ಸಿನುಮಯ ನೆಲಾಲಿಬುದು ಸಿನುಮಯ ನೆಲಾಲಿಬುದು ಸಿನುಮಯ ಲಾಲೆ ಪೋದೋ ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳ ಮಣ್ಣೇ ಹೊನ್ನ ಹೋದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳ ಮಣ್ಣೇ ಹೊನ್ನ ಹೋದೋ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ ಮತ್ತೆ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ ಮತ್ತೆ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ ಮತ್ತೆ ಚಿನ್ನಗಳು ಮೃತ್ತಿಕೆಗಳಂತೆ ತೋರುವುವೋ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವವೋ ಪೇಳಲಾರೆ ನೋಕರ ಸಕಲರನು ಬಾದಿ ಬೋದೋ ಪೇಳಾಲಾರೇನು ಕರ್ಮ ಸಕಲರೇನು ಬಾರಿ ಬುದು ಶೂಲಿಯನು ಬೆಳಲಿಸಿದೋ ಬ್ರಹ್ಮನ ಕಪಾಲ ಬ್ರಹ್ಮನಾಕಪಾಲ ಶೂಲಿಯನು ಬಳಲಿಸಿತು ಬ್ರಹ್ಮನ ಕಪಾಲ ಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿಹುದೋ ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿಹುದೋ ತರಳನ ನುಡಿಗಳನು ಗಂಗಾ ತರಳನ ನುಡಿಗಳನು ದೊರಿತಗಳೊದ ಗದ ತೆರದೊಳು ಶರಣರು ದೊರಿತಗಳೊದ ಗದ ತೆರದೊಳು ಶರಣರ ಪೊರೆವುದೇ ಬಿರುದೆನ್ನ ತರಳನ ನುಡಿಗಳನು ಗಂಗಾ ತರಳನ ನುಡಿಗಳನು ದೊರಿತಗಳೊದ ಗದ ತೆರದೊಳು ಶರಣರ ದೊರಿತಗಳೊದ ಗದ ತೆರದೊಳು ಶರಣರ ಪೊರೆ ಉದೆ ಬಿರುದಿನ್ನ ದೇವ ದೇವ ಮುರಾರಿ ನಮ್ಮ ರಕ್ಷಿಸಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ಎಂದು ಕೋರೋ ನೃಪತಿಗೆ ಸಹಾಯದಿಂದ ಗರ್ಜಿಸಿ ಇಂದು ಕೋರೋ ನೃಪತಿಗೆ ಸಹಾಯದಿಂದ ಗರ್ಜಿಸಿ Thank you. ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಹರಿಯ ಖಾತಿಯ ತಡೆವರಾರೋ ಹರಿಯ ಖಾತಿಯ ತಡೆವರಾರೋ ಇನ್ನೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ರಥದಿಂದಿಳಿದು ನಡೆತಂದು ದುರಿತವನದಾವಾಗ್ನಿ ದುರಿತವನದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಜಯವೆನು ತೆರಗಿಯೇ ಮಗುಳೆದ್ದ ಚ್ಯುತನ ಮೃದುಕರವ ಪಿಡಿದೆಂದ ಅಚ್ಯುತನ ಮೃದುಕರವ ಪಿಡಿದೆಂದ ಸ್ವಾಮಿ ಪರಾಕು ಕೃತ ಕಿಟ ಕಿಟತ ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪ್ರೇಮದೋಳೆನ್ನಯ ಮಾತಾ ಬಯಸಬೇಕು. ಎನ್ನಯ ಕಂಡವ ಅರಿಯಲು ಚಕ್ರವ, ಎನ್ನಯ ಕಂಡವ ಅರಿಯಲು ಚಕ್ರವ, ಚೀನೋಮಯ ಕೈಯಲಿ ಪೀಡಿದೇಯ, ಚಿನುಮಯ ಚಿನ್ಮಯ ಕೈಯಲಿ ಪಿಡಿದಿ ಹೇಯ, ಕೈಯಲಿ ಪಿಡಿದಿ ಹೇಯ. ಚೆನ್ನಾಯ್ತು ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ, ಲೋಕವನ್ನು ರಕ್ಷಿಪ ದೇವನಹುದೋ ಮಹಾನುಭಾವ, ಲೋಕವನ್ನು ರಕ್ಷಿಪ ದೇವನಹುದೋ ದೇವನಹುದೋ ದೇವನಹುದೋ ಮಹಾನುಭಾವ. ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೇ, ಇಂದು ಈಕ್ಷಿಸಲಾರೆ, ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ. ಎಂದಾದರಿ ಕಾಯ ಎರವಿನೊಡನೆ ಜೀಯ, ಎರವಿನೊಡನೆ ಜೀಯ. ಇಂದು ಹೋಗಲಿ ತೀರ್ಜೋ ಚಕ್ರವಾಣಿಜ್ಜೋ, ಇಂದು ಹೋಗಲಿ ತೀರ್ಜೋ ಚಕ್ರವಾಣಿಜ್ಜೋ. ಇಂದಿರಜಾನೆ ನಾನು ಇವರ ಜಗಳವನು, ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ. ಎನಗೆ ನಗೆಯೂ ಬಂತು ನಿನ್ನ ಕಂಡಿಂದು, ಎನಗೆ ನಗೆಯೂ ಬಂತು ನಿನ್ನ ಕಂಡಿಂದು, ಎನಗೆ ನಗೆಯೋ ಬಂತು ನಿನ್ನ ಕಂಡಿಂದು. ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ, ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ, ಕೊಡಲಿಯೂ ಬೇಕೆ. ಘನವ ಆಯ್ತು ಚಕ್ರವ ಕಳುಹಿಸೆನ್ನಯ್ಯ ಘನವಾಯ್ತು ಚಕ್ರವ ಕಳುಹಿಸೆನ್ನಯ್ಯ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ಶರಣನೆ ನಿನಗೆ ಕಿರುನಗೆ ಗೂಡಿ ಎನಲು ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ವರ ಸಂದನವನೇರಿ ವರ ಸಂದನವನೇರಿ ಕಿರೀಟಿ ಗಭಯವನಿತ್ತ ಅಚ್ಯುತನೋ ಸರಿಸಮ ಬಲರೆಂದು ತೋರಿ ತಿಂದಿಗೆ ಸಾಕೋ ತರಣಿಯಸ್ತಕ್ಕೆ ಪೋದನು ಸಾಕು ತರಣಿಯಸ್ತಕ್ಕೆ ಪೋದನು ಸರಿ ಸಮ ಬಲರೆಂದು ತೋರಿ ತಿಂದಿಗೆ ಸಾಕು ತರಣಿಯಸ್ತಕ್ಕೆ ಪೋದನು ಮರನಯ್ಯನ ಮಾತ ಮೀರದೆ ಗೋಕುಲ ಮರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಪುಟ್ಟಿಯೇ ಭೂವರೆಣ್ಯನ ಉದರದಲ್ಲಿ ಪುಟ್ಟಿ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿಯೇ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿ ಹರಿದು ಗಗನಕ್ಕೆ ಸೇರಿದರಿಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಇದುವರೆಗೂ ಭೀಷ್ಮಾರ್ಜುನ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ ಕಿದ್ದಿಯೂರು, ಮದ್ದಳೆ ಕೆಜೆ ಕೃಷ್ಣ ಕಿದ್ದಿಯೂರು, ಚಂಡೆ ಅಜಿತ್ ಕುಮಾರ್ ಕುಪ್ಪೆಟ್ಟು, ಶ್ರುತಿ ಕೆಜೆ ಸುಧೀಂದ್ರ ಕಿದ್ದಿಯೂರು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎ ಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮಸ್ಕಾರ, ನಾನು ಎಚ್ ಡುಂಡಿರಾಜ್.